किसान मणि ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಈ ಕಾರ್ಯಕ್ರಮದಲ್ಲಿ ಇಂದು ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತು ಬಾನಿನ ಸರಣಿ, ಆನಂತರ ಕೃಷಿ ಲೋಕ ಬಿತ್ತರವಾಗಲಿದೆ. ಲತಾ, ನಿಮ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ? ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು. ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ. ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19 ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ: ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19 ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19 ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075 ಕರೆ ಮಾಡಿ. ಬರೋಡಾ ಪ್ರಸ್ತುತಪಡಿಸುತ್ತಿದೆ ಅತ್ಯಾಕರ್ಷಕ ಬಡ್ಡಿದರದಲ್ಲಿ ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಕೃಷಿ ಸಾಲ ಮತ್ತು ಬಂಗಾರದ ಒಡವೆಗಳ ಮೇಲೆ ಶೀಘ್ರ ಮತ್ತು ತ್ವರಿತಗತಿಯಲ್ಲಿ ಸಾಲ ಮಂಜೂರಾತಿ. ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಸಂಪರ್ಕಿಸಿ. ಷರತ್ತುಗಳು ಅನ್ವಯ. ಬ್ಯಾಂಕ್ ಆಫ್ ಬರೋಡಾ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆಗಳ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಹಸಿ ಕಸ, ಒಣಕಸ ವಿಂಗಡಣೆ ಮಾಡಿ ಸರಿಯಾದ ವಿಲೇವಾರಿ ಮಾಡಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಮಂಗಳ ಆಸ್ಪತ್ರೆ ಹಾಸನ, ಒಂದೇ ಸೂರಿನಡಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಇನ್ನು ದೂರದ ನಗರಗಳಿಗೆ ಹೋಗಬೇಕಿಲ್ಲ. ಹೃದಯ ಸಂಬಂಧಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಮೆದುಳು ಹಾಗೂ ಬೆನ್ನುಹುರಿ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ, ಉದರ ಸಂಬಂಧಿತ ರೋಗಗಳಿಗೆ ಉದರ ದರ್ಶಕ ಚಿಕಿತ್ಸೆ, ಕಿಡ್ನಿ ಸಮಸ್ಯೆ ಸಂಬಂಧಿತ ಶಸ್ತ್ರಚಿಕಿತ್ಸೆ ಮತ್ತು ಡಯಾಲಿಸಿಸ್. ನಿಮ್ಮ ಹತ್ತು ಹಲವು ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ ವಿಮಾ ಸೌಲಭ್ಯಕ್ಕೆ ಮಾನ್ಯತೆ ಇದೆ. ಮಂಗಳ ಆಸ್ಪತ್ರೆ, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಮೊಬೈಲ್ 9449982474. ನೀನಾಗಿ ಗಾದೆಯೋ ಎಲೆ ಮಾನವ, ಹದಿ ಹದಿ ಗೋವು ನಾನು, ಹದಿ ಹದಿ ಗೋವು ನಾನು. ಜನಪದ ಪಶುವೈದ್ಯ ಎಲೆ ಮಾನವ, ಹದಿ ಹದಿ ಗೋವು ನಾನು. ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ. ಪಾರಂಪರಿಕ ಜ್ಞಾನದ ಹಳೆ ಬೇರಿನ ಮೇಲೆ ಆಧುನಿಕ ವಿಜ್ಞಾನದ ಹೊಸ ಚಿಗುರು ಮೂಡಿದಾಗ ಆವಿರ್ಭವಿಸಿದ್ದೆ ಜನಪದ ಪಶುವೈದ್ಯ ಬಾನುಲಿ ಸರಣಿ. ಇಲ್ಲಿ ಜನಪದರ ಪಶು ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ನೀಡಿರೋರು ತಜ್ಞ ಪಶುವೈದ್ಯರು. ಹಾಗಾಗಿಯೇ ಇದು ವಿಶಿಷ್ಟವಾದ ಬಾನುಲಿ ಸರಣಿ. ನಮ್ಮ ಹಿರಿಯರ ಪರಂಪರಾಗತ ಪಶು ಚಿಕಿತ್ಸಾ ಜ್ಞಾನ ಉಳಿಯಬೇಕು, ಹಳ್ಳಿ ಹಳ್ಳಿಗಳಲ್ಲಿ ಇದರ ಬಳಕೆಯಾಗಬೇಕು, ಹಾಗೆ ನಾವೆಲ್ಲರೂ ಸೇರಿಯೇ ಇದನ್ನ ಬೆಳೆಸಬೇಕು. ಗೋಪಾಲಕರಾದ ನಿಮಗೆ ಈ ಬಾನುಲಿ ಸರಣಿ ಹೆಚ್ಚು ಉಪಯುಕ್ತವಾಗಲಿ ಎಂಬುದು ನಮ್ಮ ಸದಾಶಯ. ಕೇಳಿ ಕಾರ್ಯಕ್ರಮ ಜನಪದ ಪಶುವೈದ್ಯ. ಸಗಣಿಯಾದೆ ಕಟ್ಟಿದರೆ ಕುರುಳಾದೆ, ಸುತ್ತದೆ ನೊಸಲಿಗೆ ವಿಭೂತಿಯಾದೆ. ರೈತ ಬಾಂಧವರೇ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಪಿ ಅಂತ. ನಾನು ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನಿಂದ ವಾರಕ್ಕೊಂದು ಬಾರಿ ನಾನು ನಿಮ್ ಮಾತಾಡ್ತಾ ಇರ್ತೀನಿ. ನಿಮ್ ಜೊತೆ ನಾನು ಮಾತಾಡತಕ್ಕಂತ ವಿಷಯ ಜನಪದ ಪಶುವೈದ್ಯ ಅಂತಂದ್ರೆ, ಹೇಗೆ ನಮ್ಮ ಜಾನುವಾರು ರೋಗಗಳಿಗೆ ನಾವು ನಮ್ಮ ಮನೆಯಲ್ಲೇ ಇರತಕ್ಕಂತ ಅಥವಾ ನಮ್ಮ ಊರಿನಲ್ಲೇ ಇರತಕ್ಕಂತ ಕೆಲವು ಔಷಧೀಯ ಸಸ್ಯಗಳನ್ನು ಅಥವಾ ಒಗ್ಗರಣೆ ಪದಾರ್ಥಗಳನ್ನ ಬಳಸಿಕೊಂಡು ಕೆಲವು ಔಷಧಿಗಳನ್ನ ಯಾವ ರೀತಿ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ಒಂದು ಸರಣಿ ಕಾರ್ಯಕ್ರಮಕ್ಕೆ ನಾವು ಜನಪದ ಪಶುವೈದ್ಯ ಅಂತ ಕರೆಯೋಣ. ಇವತ್ತಿನ ದಿನ ನಾವು ಜಾನುವಾರು ಸಾಕಾಣಿಕೆಯ ಇತ್ತೀಚಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಜಾನುವಾರುಗಳು ನಮಗೆ ಎಷ್ಟೆಲ್ಲ ಅವಶ್ಯಕ, ಜೊತೆಗೆ ಜನಪದ ಪಶುವೈದ್ಯ ಅಂತಂದ್ರೆ ಏನು, ಅದು ಯಾವ ರೀತಿ ಬೆಳೆದು ಬಂತು, ಮನೆ ಮದ್ದುಗಳು ಅಂದ್ರೇನು, ಅದನ್ನು ನಾವು ಯಾವ ಸಂದರ್ಭದಲ್ಲಿ ನಮ್ಮ ಜಾನುವಾರುಗಳ ಮೇಲೆ ಪ್ರಯೋಗ ಮಾಡಬೇಕು, ಜೊತೆಗೆ ಈ ಮನೆ ಮದ್ದುಗಳನ್ನು ಪ್ರಯೋಗ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕು, ಈ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಕೃಷಿಯನ್ನೇ ಮೂಲ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ರೂ ಕೂಡ ಪಶುಸಂಗೋಪನೆಯನ್ನು ಬಿಟ್ಟು ಕೃಷಿ ಅನ್ನೋದು ಇಲ್ವೇ ಇಲ್ಲ. ಇದನ್ನ ಪ್ರತಿಯೊಬ್ಬರು ಒಪ್ಕೊಳ್ತೀರಿ ಅಂತ ಅನ್ಕೊಳ್ತೀನಿ. ನಮ್ಮಲ್ಲಿ ಪಶುಪಾಲನೆ ಅಂತ ಬಂದ ತಕ್ಷಣ ಕೆಲವರು ಸಂಪೂರ್ಣವಾಗಿ ಪಶುಪಾಲನೆಯನ್ನೇ ವೃತ್ತಿಯಾಗಿ ತೊಡಗಿಸಿಕೊಂಡು ಅದನ್ನೇ ಒಂದು ಉದ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ. ಆದರೆ ಬಹುಪಾಲು ರೈತರು, ಬಹುತೇಕ ರೈತರು, ನಮ್ಮಲ್ಲಿ ಸಣ್ಣ ಹಿಡುವಳಿದಾರರೇ ಹೆಚ್ಚು. ಅದೇ ರೀತಿಯಲ್ಲಿ 2-3 ಹಸುಗಳನ್ನು, 10-12 ಕುರಿಗಳನ್ನು, 2-3 ಹಂದಿಗಳನ್ನು ಸಾಕೊಂಡಿರತಕ್ಕಂತಹ ರೈತರೇ ನಮ್ಮಲ್ಲಿ ಹೆಚ್ಚು. ಅವರ ಉಪಯೋಗಕ್ಕಾಗಿ ನಾವು ಈ ಸರಣಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನಮ್ಮ ಒಂದು ವಿಶ್ವ ಮಟ್ಟದಲ್ಲಿ ಭಾರತದ ಸ್ಥಿತಿಗತಿಗಳನ್ನ ತಗೊಳ್ಳೋದಾದ್ರೆ ಅತ್ಯಂತ ಹೆಚ್ಚಿನ ಜಾನುವಾರುಗಳು ಇರತಕ್ಕಂತ ರಾಷ್ಟ್ರ ಅಂದ್ರೆ ನಮ್ಮ ಭಾರತ ರಾಷ್ಟ್ರನೇ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ನಮ್ಮ ಭಾರತ ರಾಷ್ಟ್ರದಲ್ಲಿ ಸರಿಸುಮಾರು 20 ಕೋಟಿಯಷ್ಟು ದನಗಳು, 10 ಕೋಟಿಯಷ್ಟು ಎಮ್ಮೆಗಳು, 18 ಕೋಟಿಯಷ್ಟು ಕುರಿ ಮೇಕೆಗಳು, ಹಾಗೇನೆ 21 ಕೋಟಿಯಷ್ಟು ಹಂದಿಗಳು, ಇನ್ನು ಕೋಳಿಗಳ ಬಗ್ಗೆ ಅಂತೂ ಹೇಳಂಗೇ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಜಾನುವಾರುಗಳು ಇದೆ. ಸರಿಸುಮಾರು 2 ಕೋಟಿ ನಮ್ಮ ದೇಶದ ಜನಸಂಖ್ಯೆ ಪಶುಪಾಲನೆಯ ಮೇಲೆ ನೇರವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿತವಾಗಿದೆ ಅಂತ ಅಂಕಿಅಂಶಗಳು ಹೇಳ್ತವೆ. ಜೊತೆಗೆ ನಮ್ಮ ದೇಶದ ಆಂತರಿಕ ಉತ್ಪನ್ನ ಏನಿದೆ, GDP ಅಂತ ನಾವೇನ್ ಹೇಳ್ತೀವಿ, ಒಟ್ಟಾರೆ GDPಯ 4.5%ನ ನಮ್ಮ ಪಶುಸಂಗೋಪನೆ ನೀಡ್ತಾ ಇದೆ. ಜೊತೆಗೆ ಕೃಷಿ GDP ಅಂತ ಏನ್ ಹೇಳ್ತೀವಿ, ಅದರಲ್ಲಿ 25%ನ ನಮ್ಮ ಪಶುಸಂಗೋಪನೆಯಿಂದನೇ ನಮ್ಮ ದೇಶ ಪಡೀತಾ ಇದೆ. ಅಂತಂದ್ರೆ ಈ ಜಾನುವಾರು ಸಾಕಾಣಿಕೆಗೆ ಎಷ್ಟೆಲ್ಲ ಮಹತ್ವ ಇದೆ ಅಂತ ನಾವು ತಿಳ್ಕೋಬಹುದು ಸ್ನೇಹಿತರೆ. ನೋಡಿ, ಪಶುಪಾಲನೆಯನ್ನ ನಾವೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಮಾಡ್ತೀವಿ. ಅದರಲ್ಲಿ ಲಾಭ ಮಾಡಿಕೊಳ್ಳೋದು ಒಂದೇ ನಮ್ಮ ಉದ್ದೇಶ ಆಗಿಲ್ಲದೆ ಇದ್ರೂ ಕೂಡ ಪಶುಸಂಗೋಪನೆಯಲ್ಲಿ ನಿರಂತರವಾದ ಆದಾಯ ಪ್ರತಿಯೊಬ್ಬ ರೈತನಿಗೆ ಸಾಧ್ಯ. ಜೊತೆಗೆ ಈ ಪಶುಗಳು, ಒಂದು ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಕುರಿ ಮೇಕೆಗಳಿರ್ಬೋದು, ಅತ್ಯಂತ ನಿಸ್ಪೃಹವಾಗಿ ನಮ್ಮ ಸೇವೆಯಲ್ಲಿ ತೊಡಕೊಂಡಿದ್ದಾವೆ. ನಮಗೆ ಏನೇನು ಬೇಕೋ ಅದನ್ನೆಲ್ಲ ಒದಗಿಸ್ತಕ್ಕಂಥ ಕಾಮಧೇನುಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಹಂತದಲ್ಲಿ ನಾನು ನಿಮಗೆ SG ನರಸಿಂಹಾಚಾರ್ ಅಂತಕ್ಕಂಥ ಅಜ್ಞಾತ ಕವಿಯೊಬ್ರು ಬರೆದಿರತಕ್ಕಂಥ ಕವನದ ಒಂದೆರಡು ಸಾಲುಗಳನ್ನ ಉದ್ಧರಿಸಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಬಹುಶಃ ನೀವೆಲ್ಲರೂ ಕೇಳಿರ್ತೀರಿ ಕೂಡ ಇದನ್ನ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆಮಾನವ ಹರಿಹರಿ ಗೋವು ನಾನು, ಹಾಲಾದೆ ಕರೆದರೆ ಮೊಸರಾದೆ ಹೆತ್ತರೆ, ಮೇಲೆ ಕೆನೆಗಡೆದರೆ ಬೆಣ್ಣೆಯಾದೆ, ಕಾಸಿದರೆ ತುಪ್ಪವೂ ನಾನಾದೆ, ನೀನಾರಿಗಾದೆಯೋ ಎಲೆಮಾನವ ನೀನಾರಿಗಾದೆಯೋ ಅಂತ ಹೇಳ್ಬಿಟ್ಟು ಗೋವುಗಳು ಬಹುಶಃ ನಮ್ಮನ್ನ ಅಣಕಿಸ್ತಾ ಇರೋ ರೀತಿಯಲ್ಲಿ ಈ ಪದ್ಯ ಮುಂದಕ್ಕೆ ಸಾಗುತ್ತೆ. ನಾನು ಈ ಪದ್ಯದ ಕೊನೆಯ ಪ್ಯಾರಾಗಳನ್ನ ನಿಮಗೆ ಕೊನೆಯ ಎಪಿಸೋಡ್ ನಲ್ಲಿ ಹೇಳ್ತೀನಿ, ಅದು ತುಂಬಾ ಮುಖ್ಯವಾದದ್ದು. ಈ ರೀತಿಯಾಗಿ ನಮಗೆ ಪ್ರತಿಯೊಂದು ಹಂತದಲ್ಲೂ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡತಕ್ಕಂತ ಈ ಗೋವುಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಕ್ಕಂತಹದ್ದು ನಮ್ಮೆಲ್ಲರ ಕರ್ತವ್ಯ. ಅದೇ ರೀತಿಯಲ್ಲಿ ಅವುಗಳಿಗೆ ರೋಗ ಬಂದಾಗ, ಏನಾದರೂ ರೋಗ ರುಜಿನಿಗಳು, ವ್ಯಾಧಿಗಳು ಬಂದಾಗ ಅದನ್ನು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ. ಹಾಗಾಗಿ ಈ ಒಂದು ಜನಪದ ಪಶುವೈದ್ಯ ಅಂತಕ್ಕಂಥ ಸರಣಿ ಕಾರ್ಯಕ್ರಮವನ್ನು ನಾವು ಇವತ್ತಿಂದ ಆರಂಭ ಮಾಡ್ತಾ ಇದ್ದೀವಿ. ಇದರಲ್ಲಿ ವಿಶೇಷವಾಗಿ ಜಾನುವಾರು ರೋಗಗಳಿಗೆ ನಾವು ಮನೆಯಲ್ಲಿ ಮಾಡಬಹುದಾದ ಮನೆ ಮದ್ದುಗಳು ಮತ್ತು ಅದನ್ನು ಪ್ರಯೋಗ ಮಾಡತಕ್ಕಂಥ ರೀತಿ, ಈ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡಲಿದ್ದೇನೆ. ನೋಡಿ ಸ್ನೇಹಿತರೆ, ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಕ್ಷೇತ್ರದ ಬಗ್ಗೆ ನಾವು ಸ್ವಲ್ಪ ಮಾತಾಡಬಹುದು ಅಂತಂದ್ರೆ, ಪಶುವೈದ್ಯಕೀಯ ಕ್ಷೇತ್ರ ಇವತ್ತು ತುಂಬಾ ಅಗಾಧವಾಗಿ ಬೆಳೆದು ನಿಂತಿದೆ ಅಂತಾನೆ ಹೇಳಬಹುದು. ಏನು ಮೆಡಿಕಲ್ ಫೀಲ್ಡ್ ಅಥವಾ ಚಿಕಿತ್ಸಾ ಕ್ರಮ ಮನುಷ್ಯರಿಗೆ ಏನಿದೆಯೋ ಅಲ್ಲಿರ್ತಕ್ಕಂಥ ಬಹುತೇಕ ಚಿಕಿತ್ಸಾ ಕ್ರಮಗಳು ನಮ್ಮ ಪಶುವೈದ್ಯಕೀಯದಲ್ಲೂ ಇವತ್ತು ಲಭ್ಯ ಇದೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ 5 ಪಶುವೈದ್ಯಕೀಯ ಕಾಲೇಜುಗಳು ನಮ್ಮ ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಈಗಾಗಲೇ ಕರ್ತವ್ಯ ನಿರ್ವಹಿಸ್ತಾ ಇದೆ. ಈ 5 ಕಾಲೇಜುಗಳಲ್ಲೂ ಅತ್ಯಂತ ಸುಸಜ್ಜಿತವಾದ ಪಶು ಚಿಕಿತ್ಸಾ ಸಂಕೀರ್ಣನೇ ಇದೆ. ಅಷ್ಟೇ ಅಲ್ಲ, ಹಲವಾರು ಜಿಲ್ಲೆಗಳಲ್ಲಿ ಮತ್ತು ಕೆಲವು ತಾಲೂಕು ಮಟ್ಟದಲ್ಲಿ ಕೂಡ ಪಶುಸಂಗೋಪನಾ ಇಲಾಖೆಯ ಅಡಿಯಲ್ಲಿ ಪಾಲಿಕ್ಲಿನಿಕ್ಗಳು ಕರ್ತವ್ಯ ನಿರ್ವಹಿಸ್ತಾ ಇದೆ. ಹಾಗೇನೆ ಸರಿಸುಮಾರು 4,200 ಪಶುವೈದ್ಯಕೀಯ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಪಶು ಆಸ್ಪತ್ರೆ ಇರಬಹುದು, ಪಶು ಚಿಕಿತ್ಸಾಲಯಗಳಿರಬಹುದು, ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳಿರಬಹುದು. ಈ ರೀತಿಯಾಗಿ ಇವತ್ತಿನ ದಿನ ಪಶುವೈದ್ಯಕೀಯ ಸೇವೆಗಳು ನಮ್ಮ ರಾಜ್ಯದ ಮೂಲೆ ಮೂಲೆಗೂ ಹಳ್ಳಿ ಹಳ್ಳಿಗೆ ತಲುಪಿದೆ ಅನ್ನೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ ಸ್ನೇಹಿತರೆ. ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಪಶುವೈದ್ಯಕೀಯ ಸೇವೆಗಳು ನಿಗದಿತ ಸಮಯಕ್ಕೆ ಅಥವಾ ನಮಗೆ ಬೇಕಾದಂತ ಒಂದು ಅವಧಿಯಲ್ಲಿ ಸಿಗೋದು ಕೆಲವೊಮ್ಮೆ ಕಷ್ಟ ಆಗಬಹುದು. ಉದಾಹರಣೆಗೆ ಹೇಳ್ಬಹುದು ಅಂತಂದ್ರೆ ಇವತ್ತಿನ ಈ COVID-19 ಲಾಕ್ಔಟ್ ನಂತ ಪರಿಸ್ಥಿತಿ ಇರಬಹುದು ಅಥವಾ ರಜಾ ದಿನಗಳಿರಬಹುದು, ಎಲ್ಲಾ ಸಂದರ್ಭದಲ್ಲೂ ಪಶುವೈದ್ಯರು ನಾವು ಫೋನ್ ಮಾಡಿದ ತಕ್ಷಣ ನಮ್ಮ ಮನೆಗೆ ಬರ್ತಾರೆ ಅಥವಾ ಫೋನ್ ಮಾಡಿದ ಅರ್ಧ ಗಂಟೆನಲ್ಲಿ ನಮ್ಮ ಮನೆಗೆ ಬರ್ತಾರೆ ಅಂತಕ್ಕಂಥ ಪರಿಸ್ಥಿತಿ ಇವತ್ತಿಗೂ ಕೆಲವೊಂದು ಹಳ್ಳಿಗಾಡಿನಲ್ಲಿ ಇಲ್ಲ. ಇವತ್ತು ಪ್ರತಿಯೊಬ್ಬ ಪಶುಪಾಲಕನು 2-3 ಡಾಕ್ಟರ್ಗಳದ್ದು ಅಥವಾ ಕಾಂಪೌಂಡರ್ದು ಇನ್ಸ್ಪೆಕ್ಟರ್ದು ನಂಬರ್ ಖಂಡಿತ ಇಟ್ಕೊಂಡಿರ್ತಾರೆ. ಒಬ್ಬರಲ್ಲ ಇನ್ನೊಬ್ಬರಿಗೆ ತರಿಸ್ತಕ್ಕಂಥ ಚಾಕಚಕ್ಯತೆ ಎಲ್ರಿಗೂ ಇದೆ. ಆದಾಗ್ಯೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಪಶುಗಳಿಗೆ ಬೇಕಾದಂತಹ ತುರ್ತು ಪಶುವೈದ್ಯಕೀಯ ಸೇವೆ ಸಿಗದೆ ಹೋಗಬಹುದು. ಇನ್ನು ಒಂದು, ನಮ್ಮ ಪಶುಪಾಲಕರಲ್ಲಿ 2 ವಿಧದ ಪಶುಪಾಲಕರಿದ್ದಾರೆ ಅಂತ ಅನ್ಕೋಬಹುದು ನಾವು. ಕೆಲವರು ಹೇಗ್ ಮಾಡ್ತಾರಪ್ಪ ಅಂತಂದ್ರೆ ತುಂಬಾ ಗಾಬರಿ ಮನುಷ್ಯರು, ಏನೊಂಚೂರು ಸಣ್ಣದಾಗಿ ನಮ್ಮ ಹಸು ಮೇವು ತಿಂತಾ ಇಲ್ಲ ಅಥವಾ ಒಂಚೂರು ಬೇದಿ ಆಯ್ತು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ಗಳಿಗೆ ಫೋನ್ ಮಾಡೋದು, ಒಬ್ರು ಡಾಕ್ಟರ್ ಬಂದು ನೋಡಿದ್ಮೇಲೆ ಆ ಡಾಕ್ಟರ್ ಸರಿ ಇಲ್ಲ ಇನ್ನೊಬ್ರಿಗೆ ಮಾಡೋಣ ಅನ್ಬಿಟ್ಟು ಇನ್ನೊಬ್ರಿಗೆ ಮಾಡೋದು. ಹೀಗೆ ಹಲವಾರು ಸಲ ದುಂದು ವೆಚ್ಚ ಮಾಡ್ತಕ್ಕಂಥ ನಮ್ಮ ಪಶುಪಾಲಕರು ಒಂದ್ ಕಡೆ ಇದ್ದಾರೆ. ಇನ್ನು ಕೆಲವರು ಅವರೊಂಥರ ಬೇಜವಾಬ್ದಾರಿ ಜನ, ಏನು ದನ ತಾನೆ, ಏನ್ ಕುರಿ ತಾನೆ, ಏನ್ ಹಂದಿತಾನೆ, ಅದಕ್ಕೇನಾಗುತ್ತೆ ಅನ್ಕೊಂಡು ಅವಕ್ಕೆ ಸರಿಯಾದ ಒಂದು ನಿರ್ವಹಣೆಯನ್ನ ಮಾಡೋಲ್ಲ. ಅವಕ್ಕೆ ಕಾಯಿಲೆ ಬಂದು ಅದು ಉಲ್ಬಣವಾಗಿ ಇನ್ನೇನು ಹಸು ಏನೋ ಆಗ್ಬಿಡುತ್ತೆ ಅನ್ನೋ ಟೈಮಲ್ಲಿ ಮಾತ್ರ ಡಾಕ್ಟರ್ ಹತ್ರ ಓಡೋಗೋದು, ಅಂತ ಜನಗಳು ಇದ್ದಾರೆ. ಆದ್ರೆ ಬಹುತೇಕ ಜನರು ಇವರಿಬ್ರು ಮಧ್ಯೆ ಇರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇವರಿಗೆ ಪಶುಸಂಗೋಪನೆ ಅಂತಕ್ಕಂಥದ್ದು ಒಂದು ಪ್ಯಾಷನ್ ಆಗಿ ಇರುತ್ತೆ, ಜೊತೆಗೆ ಅವರ ಆದಾಯದ ಒಂದು ಮೂಲವಾಗೂ ಇರುತ್ತೆ. ಅವರು ತಮ್ಮ ಪಶುಗಳಿಗೆ ಏನಾದರೂ ಕಾಯಿಲೆ ಕಸಾಲೆ ಬಂದಾಗ ಒಂದು ಸರಿಯಾದ ರೀತಿಯಲ್ಲಿ ಅದನ್ನು ನೋಡ್ಕೊಳ್ತಾರೆ, ಆದಷ್ಟು ಡಾಕ್ಟರ್ಗಳನ್ನ ಕರೆಸಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಜೊತೆಗೆ ತಾವು ಕೂಡ ಮನೆಯಲ್ಲಿ ಏನಾದರೂ ಮಾಡಬಹುದಾ ಅನ್ನೋ ಆಲೋಚನೆಯನ್ನು ಹೊಂದಿರ್ತಾರೆ. ಅಂತ ಪಶುಪಾಲಕರಿಗಾಗಿ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಏನಿದು ಕಾರ್ಯಕ್ರಮ? ಜನಪದ ಪಶುವೈದ್ಯ ಅಂತ ನಾನು ಮುಂಚೆನೆ ಹೇಳಿದೆ. ಏನು ಜನಪದ ಪಶುವೈದ್ಯ ಅಂತಂದ್ರೆ, ಜನಪದ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫೋಕ್ ಅಂತ ಕೆಲವರು ಹೇಳ್ತೀರಿ. ಅಂದ್ರೆ ನಮ್ಮ ಪೂರ್ವಜರು ತಲೆ ತಲಾಂತರದಿಂದ ಕೆಲವೊಂದು ಚಿಕಿತ್ಸೆಗಳನ್ನ ರೂಢಿಯಲ್ಲಿ ತಂದುಕೊಂಡು ಅದನ್ನ ಜಾನುವಾರುಗಳ ಮೇಲೆ ಹಾಗೂ ಮನುಷ್ಯರ ಮೇಲೆ ಪ್ರಯೋಗ ಮಾಡಿ ಅದರಲ್ಲಿ ಸಾಕಷ್ಟು ಯಶಸ್ಸನ್ನ ಕೂಡ ಕಂಡಿದ್ದಾರೆ, ಹಲವಾರು ಜಾನುವಾರು ರೋಗಗಳಿಗೆ ಹಾಗೂ ಮನುಷ್ಯರ ರೋಗಗಳಿಗೂ ಕೂಡ. ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಅಥವಾ ಒಂದು ತಲೆಯಿಂದ ಇನ್ನೊಂದು ತಲೆಗೆ ಹರಡ್ತಾ ಬಂದ್ಬಿಟ್ಟು ಈಗಲೂ ಕೂಡ ಕೆಲವಾರು ಹಳ್ಳಿಗಳಲ್ಲಿ ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಪ್ರಚಲಿತವಾಗಿದೆ. ಈ ಒಂದು ಜನಪದ ಪಶುವೈದ್ಯದ ಜ್ಞಾನವನ್ನ ಅಥವಾ ನಮ್ಮ ಹಿರಿಯರ ಜ್ಞಾನವನ್ನ ನಾವು ಒಂದು ಕಡೆ ಕ್ರೋಢೀಕರಿಸ್ಬಿಟ್ಟು ಅದನ್ನ ನಮ್ಮ ಜಾನುವಾರು ರೋಗಗಳ ಸಂದರ್ಭದಲ್ಲಿ ಪ್ರಯೋಗಿಸಬಹುದಾ ಅಂತ ನೋಡಿದಾಗ ಕೆಲವೊಂದು ಉಪಯುಕ್ತವಾದ ಮಾಹಿತಿಗಳು ನಮಗೆ ಸಿಕ್ಕಿದೆ. ಅದನ್ನ ನಾವು ಜನಪದ ಪಶುವೈದ್ಯ ಅಂತ ಅಂದ್ಕೊಂಡು ನಮ್ಮ ಪೂರ್ವಿಕರ ಜ್ಞಾನವನ್ನ ನಿಮ್ಮೆಲ್ಲರಿಗೂ ಹಂಚಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಏನು ಈ ಜನಪದ ಪಶುವೈದ್ಯ ಅಂದ್ರೆ, ವಿಶೇಷವಾಗಿ ಮನೆ ಮದ್ದುಗಳು, ನಮ್ಮ ಪರಿಸರದಲ್ಲಿರ್ತಕ್ಕಂಥ ಹಲವಾರು ಔಷಧೀಯ ಸಸ್ಯಗಳನ್ನು ಬಳಸಿಕೊಂಡು ಹಾಗೂ ನಮ್ಮ ಮನೆಯಲ್ಲಿರ್ತಕ್ಕಂಥ ಕೆಲವೊಂದು ಸಾಂಬಾರ ಪದಾರ್ಥಗಳಿರಬಹುದು, ಒಗ್ಗರಣೆ ಪದಾರ್ಥಗಳಿರಬಹುದು, ಇವನ್ನೆಲ್ಲ ಬಳಸಿಕೊಂಡು ಕೆಲವು ಔಷಧಿಗಳನ್ನು ತಯಾರಿಸಬಹುದು ಹಾಗೂ ಅದನ್ನ ಕೆಲವು ಸಾಮಾನ್ಯ ಜಾನುವಾರು ರೋಗಗಳಿಗೆ ವಿಶೇಷವಾಗಿ ಪ್ರಯೋಗ ಮಾಡಬಹುದು. ಇಲ್ಲಿ ಒಂದು ವಿಚಾರವನ್ನ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಅಥವಾ ಮುಂಚೆನೆ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಮನೆ ಮದ್ದುಗಳನ್ನು ಪ್ರಯೋಗ ಮಾಡುವಾಗ ನಾವು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗ್ತದೆ. ಏನು ಆ ಮನೆ ಮದ್ದುಗಳನ್ನು ಪ್ರಯೋಗಿಸುವಾಗ ಮಾಡತಕ್ಕಂಥ ಮುನ್ನೆಚ್ಚರಿಕೆಗಳು ಅಂದ್ರೆ, ವಿಶೇಷವಾಗಿ ಈ ಒಂದು ಮನೆ ಮದ್ದುಗಳೇನಿದೆ ಇದು ಪ್ರಯೋಗಾಲಯದಲ್ಲಿ ಇದರ ಬಗ್ಗೆ ಪ್ರಯೋಗಗಳು ನಡೆದು ಇವು ಎಫೆಕ್ಟಿವ್ ಅಥವಾ ಪರಿಣಾಮಕಾರಿ ಅಂತ ಯಾವುದೇ ಸಾಬೀತಾಗಿಲ್ಲ. ನಾವು ನಮ್ಮ ಪೂರ್ವಿಕರ ಜ್ಞಾನವನ್ನಷ್ಟೇ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೀವಿ. ಹಾಗಾಗಿ ಇದನ್ನ ಪಶುವೈದ್ಯರ ಸಂಪರ್ಕದಲ್ಲಿಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿನೇ ನೀವು ಪ್ರಯೋಗ ಮಾಡಬೇಕು. ಆಮೇಲೆ ಎಲ್ಲಾ ರೋಗಗಳಿಗೂ ಇಲ್ಲ, ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೋಗಗಳಿಗೆ ಯಾವ ಸಂದರ್ಭದಲ್ಲಿ ಇವನ್ನ ಪ್ರಯೋಗ ಮಾಡಬಹುದು ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ಮಾತ್ರ ಇದನ್ನ ಬಳಸಬೇಕು. ಹಾಗೇನೆ ನೀವು ಬರೀ ಮನೆ ಮದ್ದುಗಳ ಮೇಲೆ ಅವಲಂಬಿತರಾದ್ರೆ ನಿಮ್ಮ ಜಾನುವಾರುಗಳಿಗೆ ಸ್ವಲ್ಪ ಏನು ರೋಗ ಉಲ್ಬಣ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಬಂದು ಒದಗಬಹುದು. ಹಾಗಾಗಿ ನೀವು ಪಶುವೈದ್ಯರ ಮಾರ್ಗದರ್ಶನ ಹಾಗೂ ಚಿಕಿತ್ಸೆಯ ಜೊತೆ ಜೊತೆಗೆ ಅದಕ್ಕೆ ಪೂರಕವಾಗಿ ಈ ಮನೆ ಮದ್ದುಗಳನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೇನೆ ಇದನ್ನು ಪ್ರಯೋಗಿಸುವಾಗ ವಿಶೇಷವಾಗಿ ನಾನು ಕೆಲವೊಂದು ಕಷಾಯ ಕುಡಿಸಿ ಅಂತ ಹೇಳ್ತೀನಿ. ಗೊಟ್ಟದಲ್ಲಿ ಕುಡಿಸ್ತಕ್ಕಂಥದ್ದಿರಬಹುದು ಅಥವಾ ಏನೇ ಒಂದು ಔಷಧಿಯನ್ನ ದ್ರವರೂಪದ ಔಷಧಿಯನ್ನು ನೀವು ನೀಡ್ತಕ್ಕಂಥ ಸಂದರ್ಭದಲ್ಲಿ ಅದು ಗಂಟಲಿಗೆ ಹೋಗದಾಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಈ ರೀತಿಯ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಂಡು ನೀವು ಮನೆ ಮದ್ದುಗಳನ್ನು ಪ್ರಯೋಗಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ದಿನ ನಾವು ಈ ಜಾನುವಾರು ಸಾಕಣೆ ಇತ್ತೀಚಿನ ಸ್ಥಿತಿಗತಿಗಳು ಜೊತೆಗೆ ಜನಪದ ಪಶುವೈದ್ಯ ಅಂದ್ರೇನು, ಮನೆ ಮದ್ದುಗಳು ಅಂದ್ರೇನು ಇತ್ಯಾದಿ ವಿಚಾರಗಳನ್ನ ಸಾಕಷ್ಟು ತಿಳ್ಕೊಂಡಿದೀವಿ. ಮುಂದಿನ ವಾರದಿಂದ ನಾನು ನಿಮಗೆ ಎರಡೆರಡು ಜಾನುವಾರು ರೋಗಗಳಿಗೆ ನಿರ್ದಿಷ್ಟವಾದ ಚಿಕಿತ್ಸೆ ಏನು, ನಿರ್ದಿಷ್ಟವಾದ ಮನೆ ಮದ್ದುಗಳು ಏನು, ಅದನ್ನು ಯಾವ ರೀತಿ ಪ್ರಯೋಗ ಮಾಡುದು ಇದನ್ನ ಹೇಳ್ತಾ ಹೋಗ್ತೀನಿ. ಬಹುಶಃ ನಿಮಗೆ ಅದು ಉಪಯೋಗ ಆಗುತ್ತೆ ಅನ್ಕೊಂಡಿದ್ದೀನಿ. ನಿಮಗೆ ಏನೇ ಡೌಟ್ ಬಂದರೂ ಕೂಡ, ಏನೇ ಅನುಮಾನ ಇದ್ರೂ ಕೂಡ ನೇರವಾಗಿ ನನಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಅನುಮಾನಗಳನ್ನ ಬಗೆಹರಿಸ್ಕೋಬಹುದು. ನನ್ನ ಫೋನ್ ನಂಬರ್ 9008598832, 9008598832. ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸೋಣ. ರೈತ ಬಾಂಧವರೇ, ಮುಂದಿನ ವಾರ ನಾವು ಜಾನುವಾರುಗಳಲ್ಲಿ ಹೊಟ್ಟೆ ಉಬ್ಬರ ಹಾಗೂ ಅಜೀರ್ಣ ಈ ಕಾಯಿಲೆಯ ಲಕ್ಷಣಗಳು ಹಾಗೂ ಇವಕ್ಕೆ ಪ್ರಯೋಗಿಸಬಹುದಾದ ಮನೆ ಮದ್ದುಗಳ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಳೋಣ. ನಮಸ್ಕಾರ. ಇಟ್ಟದೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಉಟ್ಟದೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ. ಇದುವರೆಗೂ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬರವಾದೆ ನೀನಾದಿಗಾದೆಯೋ ಜಲೆ ಮಾನವ ಹರಿ ಹರಿ ನಾನು. ತಾಂತ್ರಿಕ ಮಾಹಿತಿ ಡಾಕ್ಟರ್ ಪಿ ರವಿಕುಮಾರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಕಲನ ಗೌರ ರವಿಶಂಕರ್. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಮಧುರ ಗಾನ ಕಾದೆ ನೀನಾರಿ ಗಾದೆಯೋ ಮಾನವ ಹರಿ ಹರಿ ಗೋವು ನಾನು ಹರಿ ಹರಿ ಗೋವು ನಾನು ನೀನಾರಿ ಗಾದೆಯೋ. ಆತ್ಮೀಯ ರೈತ ಬಾಂಧವರೇ, ಇದೇ ಗುರುವಾರ 11ನೇ ತಾರೀಕು ಸಂಜೆಯ ಕೃಷಿರಂಗ ಕಿಸಾನ್ ಮಣಿಯಲ್ಲಿ ಗಿಡ ಸಂಬಾರ ಬೆಳೆಗಳ ಬೇಸಾಯ ಈ ವಿಚಾರವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಸಲಹೆ ಸೂಚನೆಗಳನ್ನು ನೀಡಲಿದ್ದಾರೆ ಸಕಲೇಶಪುರ ತಾಲೂಕು ದೋಣಿಗಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆಎನ್ ಹರ್ಷ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289 ಎಸ್ಟಿಡಿ ಸಂಖ್ಯೆ 08172. ಗಮನಿಸಿ, ಇದೇ ಗುರುವಾರ 11ನೇ ತಾರೀಕು ಸಂಜೆಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಗಿಡ ಸಂಬಾರ ಬೆಳೆಗಳ ಬೇಸಾಯ ಈ ವಿಚಾರವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಂಧುವರೇ, ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಇತ್ತೀಚಿನ ಹವಾಮಾನ ಮತ್ತು ಮುಂಗಾರಿನಲ್ಲಿ ನಾವು ಏನೆಲ್ಲ ಬೆಳೆಗಳನ್ನ ಬಿತ್ತನೆ ಮಾಡಬೇಕು ಅನ್ನೋ ಕುರಿತಂತೆ ಮಾಹಿತಿಯನ್ನ ನೀಡಲಿದ್ದಾರೆ ಕಂದಲಿ ಕೃಷಿ ವಿಜ್ಞಾನ ಕೇಂದ್ರದ ರಾಜೇಗೌಡ ಅವರು. ನಮಸ್ಕಾರ ರೈತ ಬಂಧುವರೇ, ನಾನು ಡಾಕ್ಟರ್ ರಾಜೇಗೌಡ, ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥ ಕೃಷಿ ವಿಜ್ಞಾನ ಕೇಂದ್ರ ಹಾಸನದಿಂದ ಮಾತಾಡ್ತಾ ಇದ್ದೇನೆ. ನಾನು ಇದನ್ನ ತಮಗೆ ಮಳೆ ಮುಂದಿನ 5 ದಿನಗಳಲ್ಲಿ ಎಷ್ಟು ಬೀಳುತ್ತೆ, ಉಷ್ಣಾಂಶ ಎಷ್ಟಿರುತ್ತೆ, ತೇವಾಂಶ ಎಷ್ಟಿರುತ್ತೆ ಅನ್ನೋ ಮಾಹಿತಿಯನ್ನು ಹಾಕುತ್ತೇನೆ. ಈಗ ಇಂದು ಶನಿವಾರ ನಮಗೆ 10 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ನಿನ್ನೆ ಶುಕ್ರವಾರ 10 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇತ್ತು. ಹಾಗೆ ಭಾನುವಾರ 7ನೇ ತಾರೀಕು 6 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 8ನೇ ತಾರೀಕು ಸೋಮವಾರ 5 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 9ನೇ ತಾರೀಕು ಮಂಗಳವಾರ 5 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ. ಅಂದ್ರೆ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಮುಂದಿನ 5 ದಿನಗಳಲ್ಲಿ. ಹಾಗೆ ಉಷ್ಣಾಂಶ ನಮಗೆ ಈ ಒಂದು 5 ದಿನಗಳಲ್ಲಿ 31-33 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅನ್ನೋದು ಕಂಡು ಬಂದಿದೆ. ಹಾಗೆ ತೇವಾಂಶ ಶೇಕಡ 82-83 ಇರ್ತದೆ. ಗಾಳಿ ವೇಗ 22-24 ಕಿಲೋಮೀಟರ್ ಒಂದು ಗಂಟೆಗೆ ಚಲಿಸ್ತಾ ಇರ್ತದೆ. ಇದೆಲ್ಲನ್ನು ನೋಡಿದ್ರೆ ನಮಗೆ ಲಘುವಿನಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂಶ ಕಂಡು ಬಂದಿದೆ. ಈ ಮುಂದಿನ ಅಂದ್ರೆ ಈ ವಾರದಲ್ಲಿ ತಾವು ಕೈಗೊಳ್ಳಬೇಕಾದಂತಹ ಈ ಚಟುವಟಿಕೆಗಳು ಏನು ಅಂತಂದ್ರೆ, ಈಗ ಭತ್ತ ಈಗಾಗಲೇ ದೇಶದ ಭತ್ತವನ್ನ ಕಟಾವು ಬಂದಿದೆ, ಕಟಾವು ಮಾಡಬಹುದಾಗಿದೆ. ಏಕೆಂದ್ರೆ ಮುಂದಿನ 5 ದಿನಗಳಲ್ಲಿ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಇದೆ. ಇನ್ನು ಜೋಳ ಬಿತ್ತನೆಗೆ ಇದು ಸೂಕ್ತವಾದ ಸಮಯ. ಈ ಜೋಳ ಬಿತ್ತನೆಯಲ್ಲಿ ತಾವು ರೈತ ಬಂಧುವರು ಮಾಡಬೇಕಾದ ಕೆಲಸ ಅಂತಂದ್ರೆ, ಸಾಮಾನ್ಯವಾಗಿ ತಾವು 100 ಕೆಜಿ ಸಾರಜನಕ, 50 ಕೆಜಿ ರಂಜಕ, 25 ಕೆಜಿ ಪೊಟಾಷಿಯಂನ 1 ಹೆಕ್ಟೇರ್ಗೆ ಹಾಕ್ತಾರೆ. 1 ಹೆಕ್ಟರ್ ಅಂದ್ರೆ 2.5 ಎಕರೆ ಹಾಕ್ತಾರೆ. ಈಗ ನೀವು ಬಿತ್ತನೆ ಮಾಡುವಾಗ ಏನು ಸಾರ್ವಜನಿಕ ಇರ್ತದೆ ಅದು ಶೇಕಡ 52% ಮಾತ್ರ ಕೊಡಬೇಕಾಗ್ತದೆ. ಇಲ್ಲ ಉಳಿದಂತಹ ರಂಜಕ ಮತ್ತು ಪೊಟಾಷಿಯಂನ ಪೂರ್ತಿ ಪ್ರಮಾಣದಲ್ಲಿ ಮಣ್ಣಿಗೆ ಹಾಕಿ ತದನಂತರ ಬಿತ್ತನೆಯನ್ನ ಮಾಡಬೇಕಾಗ್ತದೆ. ಉಳಿದ 50% ಸಾರ್ವಜನಿಕನ್ನ ತಾವು ತದನಂತರ ಕೊಡಬೇಕಾಗ್ತದೆ. ಹಾಗೆ ಜೋಳದಲ್ಲಿ ತಾವು ಅಂತರ ಬೆಳೆಯಾಗಿ ಅವರೆಯನ್ನ, ಸೋಯಾಬೀನ್ ಅನ್ನ ಅಥವಾ ಅಲಸಂದಿಯನ್ನ ಬೆಳೆಯಬಹುದಾಗಿದೆ. ಇದು ಹೆಚ್ಚಿನ ಆದಾಯ ಪಡೆಯಲಿಕ್ಕೆ ಬಹಳ ಸಹಾಯ ಆಗುತ್ತೆ. ಹಾಗೆ ರಾಗಿಯನ್ನ ಬಿತ್ತನೆ ಮಾಡೋದಾದ್ರೆ, ರೈತ ಬಾಂಧವರು ಈ ಮುಂದಿನ ವಾರದಲ್ಲಿ ರಾಗಿಯನ್ನ ಬಿತ್ತನೆ ಮಾಡೋದಾದ್ರೆ, ಇಂಡ್ F8 ಹಾಕ್ಬೋದು, MR6 ಹಾಕ್ಬೋದು, L5 ಈ ತಳಿಗಳನ್ನ ಸಾಮಾನ್ಯವಾಗಿ ತಾವು ಜೂನ್ ಜುಲೈಯಲ್ಲಿ ಬಿತ್ತನೆ ಮಾಡೋದಾದ್ರೆ ಈ ತಳಿಗಳನ್ನ ಹಾಕ್ಬೋದಾಗಿದೆ. ಇಲ್ಲಿಯೂ ಸಹ ಸಾಮಾನ್ಯವಾಗಿ 50 ಕೆಜಿ ಸಾರ್ವಜನಿಕ, 37.5 ಕೆಜಿ ರಂಜಕ ಮತ್ತು 40 ಕೆಜಿ ಪೊಟಾಷಿಯಂ ಕೊಡ್ತಾರೆ 1 ಹೆಕ್ಟೇರ್ಗೆ. ಇಲ್ಲೂ ಸಹ ತಾವು ಸಾರ್ವಜನಿಕವನ್ನು ಅರ್ಧ ಪ್ರಮಾಣವನ್ನು ಕೊಟ್ಟು ಉಳಿದಂತಹ ರಂಜಕ ಮತ್ತು ಪೊಟಾಷನ್ನ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟು ರಾಗಿಯನ್ನ ಬಿತ್ತನೆ ಮಾಡಬೇಕಾಗ್ತದೆ. ಹಾಗೆ ನೆಲಗಡಲೆಯನ್ನು ಸಹ ಬಿತ್ತನೆ ಮಾಡಬಹುದು. ಈ ನೆಲಗಡಲೆ ಬಿತ್ತನೆ ಮಾಡಬೇಕಾದ್ರೆ ತಾವು GME2 ತಳಿಯನ್ನ ಬಳಸಬೇಕಾಗ್ತದೆ. GL24 ಅಂತ ಇದೆ, GH3 ಅಂತ ಇದೆ, GPBD4 ಅಂತ ಇದೆ. ಇದು ಸಾಮಾನ್ಯವಾಗಿ ತಾವು 45 ಕೆಜಿ, 1 ಎಕರೆಗೆ 45 ಕೆಜಿಯನ್ನ ಬಳಸ್ತೀರಾ. ಈ ತಳಿಗಳು ಈಗ ಬಿತ್ತನೆ ಮಾಡೋದಕ್ಕೆ ಬಹಳ ಸೂಕ್ತವಾಗಿದೆ. ಇಲ್ಲಿ ರೈತ ಬಾಂಧವರು ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ, ನೆಲಗಡಲೆಯನ್ನ ಬಿತ್ತನೆ ಮಾಡೋದಕ್ಕಿಂತ ಮೊದಲು ಬೀಜೋಪಚಾರವನ್ನ ಮಾಡಬೇಕಾಗ್ತದೆ. ಬೀಜೋಪಚಾರಕ್ಕೆ ತಾವು ಥೈರೋಮನ್ನ ಬೆಳೆಸಬೇಕು, ರೈಸೋಬಿಯಂ ಅನ್ನ ಬೆಳೆಸಬೇಕು, ಹಾಗೆ ರಂಜಕ ಕರಗಿಸುವ ಜೀವಾಣುವನ್ನು ಸಹ ಬೀಜೋಪಚಾರವನ್ನು ಮಾಡಿ ತಾವು ಬಿತ್ತನೆಯನ್ನ ಮಾಡಬೇಕಾಗ್ತದೆ. ರೈತ ಬಾಂಧವರೇ, ಈಗ ಅಡಿಕೆಯನ್ನ ಸೂಕ್ತವಾದ ಸಮಯ. ತಾವು ಅಡಿಕೆ ಸಸಿಗಳನ್ನ ನೆಡುವುದಾದ್ರೆ ಸಾಮಾನ್ಯವಾಗಿ ನೀವು 5-6 ಎಲೆ ಇರುವಂತಹ ಸಸಿಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ. ಆಯ್ಕೆ ಮಾಡಿಕೊಂಡು ಗುಂಡಿ ತೆಗೆದು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ನೆಡಬೇಕಾಗ್ತದೆ. ಈ ಸಮಯದಲ್ಲಿ ಅಡಿಕೆಗೆ ಸಾಮಾನ್ಯವಾಗಿ ಎಲೆ ಚಿಕ್ಕಿ ರೋಗ ಬಾಧೆ ಇರ್ತದೆ. ಎಲೆ ಚಿಕ್ಕಿ ರೋಗವಾದ ಬಾಧೆಯನ್ನ ತಡಿಬೇಕಾದ್ರೆ ಮ್ಯಾಂಕ್ಟೋಜಿಯಂ ಎಂಬ ಔಷಧಿಯನ್ನ ತಾವು ಸಿಂಪರಣೆ ಮಾಡಿದ್ರೆ, ಇದರ 1 ಲೀಟರ್ಗೆ 2 ಗ್ರಾಮ್ ಮ್ಯಾಂಕ್ಟೋಜಿಯಂ ಅನ್ನ ಮಿಶ್ರಣ ಮಾಡಿಕೊಂಡು ಎಲೆಗೆ ಸಿಂಪರಣೆ ಮಾಡಿದ್ರೆ ಎಲೆ ಚಿಕ್ಕಿ ರೋಗ ಅಡಿಕೆಯಲ್ಲಿ ಹೋಗುತ್ತೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಶುಂಠಿ ಮತ್ತು ಅರಿಶಿನವನ್ನ ಹಾಕಿದ್ರೆ ಈಗ ಸಾಮಾನ್ಯವಾಗಿ ಕಾಂಡ ಕೊರತ ಹುಳುಗಳು ಇರ್ತವೆ. ಹಾಗಾಗಿ ಕಾಂಡ ಕೊರತ ಹುಳುಗಳನ್ನ ನಿವಾರಣೆಗೆ ತಾವು ಡೈಲಿಟ್ರೇಟ್ ಅಥವಾ ರೋಗ ಅಂತ ಹೇಳ್ತೀವಿ, ಅದನ್ನ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿ ಔಷಧಿಯನ್ನು ಮಿಶ್ರಣ ಮಾಡಿಕೊಂಡು ಸಿಂಪರಣೆಯನ್ನ ಮಾಡಬೇಕಾಗ್ತದೆ. ರೈತ ಬಾಂಧವರೇ, ನಮ್ಮ ಜಿಲ್ಲೆಯಲ್ಲಿ ಕಾಳುಮೆಣಸು ಬೆಳೆಯುವ ಸಹ ಬಹಳ ಮುಖ್ಯವಾದದ್ದು. ತಾವೇನಾದರೂ ಅಡಿಕೆ ತೋಟದಲ್ಲಿ ಕಾಳುಮೆಣಸನ್ನ ಬೆಳೀತಾ ಇದ್ರೆ ಬಸಿಕಾಲುವೆಯನ್ನ ಕೊಡಬೇಕಾಗ್ತದೆ. ಬಸಿಕಾಲುವೆ ಮೂಲಕ ನೀರು ಸೋರೋಗೋದಕ್ಕೆ ಸಹಾಯ ಮಾಡಬೇಕು. ಹಾಗೆ ಈ ರಸ ಹೀರುವ ಕೀಟಗಳ ಬಾಧೆಯನ್ನ ಕಡಿಮೆ ಮಾಡೋದಕ್ಕೆ ಥೈಮಿಥಿಯೇಟ್ನ ತಾವು ಸಿಂಪಡಣೆ ಮಾಡಬೇಕಾಗ್ತದೆ. ಪ್ರತಿ ಲೀಟರ್ ನೀರಿಗೆ 1.7 ಮಿಲಿ ಥೈಮಿಥಿಯೇಟ್ ಅನ್ನ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಿದ್ರೆ ಈ ರಸ ಹೀರುವಂತಹ ನಿವಾರಣೆಯನ್ನ ಮಾಡಬಹುದು. ಹಾಗೆ ಈ ಪ್ರತಿ ಕಾಳುಮೆಣಸಿನ ಗಿಡಕ್ಕೆ 5-10 ಕೆಜಿ ಕೊಟ್ಟೆ ಗೊಬ್ಬರವನ್ನ ನೀವು ಕೊಡಬೇಕಾಗ್ತದೆ. ಹಾಗೆ 1/2 ಕೆಜಿ ಬೇವಿನಿಂಡಿಯನ್ನ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ 19-19 ಏನು ಗೊಬ್ಬರ ಇದೆ ಅದನ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮ್ ಅನ್ನು ಹಾಕೊಂಡು ಮತ್ತೆ ಲಘು ಪೋಷಕಾಂಶಗಳನ್ನ ಮಿಶ್ರಣ ಮಾಡಿಕೊಂಡು ಈ ಸಿಂಪಡಣೆಯನ್ನು ಕೊಟ್ಟರೆ ಕಾಳುಮೆಣಸು ಬಹಳ ಉತ್ತಮವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಜಂತು ಹುಳು ಬಾಧೆ ಆಗಿರ್ತದೆ. ಹಾಗಾಗಿ ಜಂತು ಹುಳು ನಾಶಕ ಔಷಧಿಯನ್ನ ತಾವು ಕುರಿ ಮತ್ತು ಮೇಕೆ ಹಾಕಿ ಅದ್ರ ಜೊತೆಗೆ ಈಗ FMD ಲಸಿಕೆಯನ್ನ ಹಾಕಬೇಕಾಗ್ತದೆ ಈ ಪ್ರಾಣಿಗಳಿಗೆ, ಅದನ್ನ ದಯವಿಟ್ಟು ಮಾಡಿ. ಹಾಗೆ ರೈತ ಬಾಂಧವರೇ, ಈಗ ಬಾಳೆಗೆ ಎಲೆ ಚಿಕ್ಕ ರೋಗ ಕಂಡು ಬರುವ ಸಾಧ್ಯತೆ ಇದೆ. ಎಲೆ ಚಿಕ್ಕ ರೋಗ ಕಂಡು ಬಂದಲ್ಲಿ ಕಾರ್ಬನ್ ಡಿ ಇದ್ದಮ ಮತ್ತು ಮ್ಯಾಂಕೋಜಿನ್ ಎಂಬ ಔಷಧಿಯನ್ನ ನೀವು ತಾವು ಸಿಂಪಡಣೆ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ವಿವಿಲ್ ಎಂಬ ಹುಳು ಬರ್ತದೆ, ಆ ಹುಳುವನ್ನ ತಡೆಗಟ್ಟಲಿಕ್ಕೆ ತಾವು ಪ್ರತಿ ಲೀಟರ್ ನೀರಿಗೆ 2.5 ಮಿಲಿ ಡೈಮಿಥೇಟ್ ಅನ್ನ ಮಿಶ್ರಣ ಮಾಡಿಕೊಂಡು ಇಂಜೆಕ್ಟ್ ಮಾಡಬೇಕಾಗ್ತದೆ. ಬಾಳೆ ಗಿಡದ ಕಾಂಡಕ್ಕೆ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಹಾಗೆ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕಂದ್ರಿಯಲ್ಲಿ ಬಾಳೆ ಸ್ಪೆಷಲ್ ಟಾನಿಕ್ ಸಿಗ್ತದೆ, ಅದನ್ನ ತಾವು ತೆಗೆದುಕೊಂಡೋಗಿ ಬಾಳೆಗೆ ಸಿಂಪರಣೆ ಮಾಡಿದ್ರೆ ಬಹಳ ಉತ್ತಮವಾದ ಬೆಳೆ ಬರುತ್ತೆ. ಇಷ್ಟು ರೈತ ಬಾಂಧವರೇ, ಈ ಮುಂದಿನ 5 ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಮಳೆಯ ಆಧಾರದ ನೋಡೋದಾದ್ರೆ ಸಾಧಾರಣವಾಗಿ ಮಳೆ ಆಗೋದ್ರಿಂದ ತಾವು ಕೃಷಿ ಚಟುವಟಿಕೆಯಲ್ಲಿ ಈ ಮಳೆ ಆಧಾರದ ಮೇಲೆ ತಾವು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ನಾನು ಈ ಮಾಹಿತಿಯನ್ನು ಮುಗಿಸ್ತೇನೆ. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಮತ್ತು ಮುಂಗಾರಿನಲ್ಲಿ ನಾವು ಏನೆಲ್ಲ ಬೆಳೆಗಳನ್ನ ಸಾಗುವಳಿ ಮಾಡಬೇಕು ಅನ್ನೋ ಕುರಿತಂತೆ ಮಾಹಿತಿಯನ್ನ ನೀಡಿದವರು ಕಂದಲಿ ಕೃಷಿ ವಿಜ್ಞಾನ ಕೇಂದ್ರದ ರಾಜೇಗೌಡ ಅವರು. ರೈತ ಬಂಧವರೇ, ಈಗ ಒಂದಷ್ಟು ಮಾಹಿತಿ ನಿಮಗಾಗಿ. ಸೂರ್ಯಕಾಂತಿಯ ಬೇಸಾಯ ಕುರಿತಂತೆ ವಿಚಾರವನ್ನ ಗಮನಿಸೋದಾದರೆ, ಸೂರ್ಯಕಾಂತಿ ಒಂದು ಮುಖ್ಯವಾದ ಎಣ್ಣೆಕಾಳಿನ ಬೆಳೆಯಾಗಿದ್ದು ಇದು ಶುಷ್ಕ ವಾತಾವರಣವನ್ನ ತಡೆದುಕೊಂಡು ಬೆಳೆಯುವ ಶಕ್ತಿಯನ್ನು ಹೊಂದಿರುವುದರಿಂದ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದು. ಇದರ ಬೀಜದಿಂದ ದೊರೆಯುವ ಎಣ್ಣೆಯು ಪುಷ್ಟಿದಾಯಕವಾಗಿದ್ದು ಉತ್ತಮ ದರ್ಜೆಯ ಆಹಾರದಲ್ಲಿ ಬಳಸಬಹುದಾಗಿದೆ. ಈ ಎಣ್ಣೆಯನ್ನು ಔಷಧಿಗಳ ತಯಾರಿಕೆ ಹಾಗೂ ಕೆಲವು ಕೈಗಾರಿಕೆಗಳಲ್ಲಿ ಉಪಯೋಗಿಸಲಾಗುತ್ತೆ. ಬಿತ್ತನೆಗಾಗಿ 90-92 ದಿವಸಗಳಲ್ಲಿ ಕೊಯ್ಲಿಗೆ ಬರುವಂತಹ KBSH-1, KBSH-41 ಹಾಗೆಯೇ 95-100 ದಿನಗಳಲ್ಲಿ ಕಟಾವಿಗೆ ಬರುವ KBSH-44 ಅನ್ನುವ ತಳಿಗಳಿವೆ. ಇವುಗಳಲ್ಲಿ ಯಾವುದು ಸೂಕ್ತ ಆ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. 1 ಎಕರೆಗೆ 2 ಕೆಜಿ ದೃಢೀಕೃತ ಬಿತ್ತನೆ ಬೀಜವನ್ನ ಉಪಯೋಗವನ್ನ ಮಾಡ್ಕೋಬಹುದು. 1 ಎಕರೆಗೆ 2.5-3 ಟನ್ನಿನಷ್ಟು ಕೊಟ್ಟಿಗೆ ಇಲ್ಲವೇ ಕಾಂಪೋಸ್ಟ್ ಗೊಬ್ಬರವನ್ನು ಬಿತ್ತನೆಗೆ 3 ವಾರಗಳಿಗೆ ಮುಂಚಿತವಾಗಿ ಮಣ್ಣಿಗೆ ಸೇರಿಸಬೇಕು. ಮಣ್ಣು ಪರೀಕ್ಷಾ ಫಲಿತಾಂಶದ ಆಧಾರದ ಮೇಲೆ ರಸಗೊಬ್ಬರವನ್ನು ಬಿತ್ತನೆ ಸಮಯದಲ್ಲಿ ಮಣ್ಣಿಗೆ ಸೇರಿಸಬೇಕು. ನೀರಾವರಿ ತಾಕಿಗೆ 36 ಕೆಜಿ ಸಾರಜನಕ, 36 ಕೆಜಿ ರಂಜಕ ಮತ್ತು 25 ಕೆಜಿ ಪೊಟ್ಯಾಶ್ ಸತ್ವಾಂಶವನ್ನು ಒದಗಿಸುವ ರಸಗೊಬ್ಬರವನ್ನು, ಹಾಗೆಯೇ ಖುಷ್ಕಿ ಬೆಳೆಗಾಗಿ 1 ಎಕರೆಗೆ 15 ಕೆಜಿ ಸಾರಜನಕ, 20 ಕೆಜಿ ರಂಜಕ ಹಾಗೆಯೇ 15 ಕೆಜಿ ಪೊಟ್ಯಾಶ್ ಸತ್ವಾಂಶವನ್ನು ಒದಗಿಸುವ ಸೂಕ್ತ ರಸಗೊಬ್ಬರವನ್ನು ನೀಡಬೇಕು. ಶಿಫಾರಸು ಮಾಡಿರುವ ರಸಗೊಬ್ಬರಗಳಲ್ಲಿ 1/2 ಪ್ರಮಾಣದ ಸಾರಜನಕ, ಪೂರ್ಣ ಪ್ರಮಾಣದ ರಂಜಕ ಹಾಗೆಯೇ ಪೊಟ್ಯಾಶ್ ರಸಗೊಬ್ಬರಗಳನ್ನು ಬಿತ್ತನೆಗೆ ಮುಂಚಿತವಾಗಿ ಮಣ್ಣಿನಲ್ಲಿ ಸೇರಿಸಬೇಕು. ಉಳಿದ 1/2 ಪ್ರಮಾಣದ ಸಾರಜನಕವನ್ನು ಬಿತ್ತಿದ ಸುಮಾರು 30-35 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ ಕೊಟ್ಟು ಅಂತರ ಬೇಸಾಯವನ್ನ ಮಾಡಬೇಕು. ಬಿತ್ತನೆಯನ್ನ ಮಾಡುವ ಮೊದಲು ಭೂಮಿಯನ್ನು ಆಳಕ್ಕೆ ಉಳುಮೆ ಮಾಡಿ ನಂತರ 2 ಲಘು ಉಳುಮೆಗಳನ್ನ ಮಾಡಿದ್ರೆ ಉತ್ತಮ. ಭೂಮಿಯನ್ನು ಹದ ಮಾಡಿದ ನಂತರ 2 ಅಡಿ ಅಂತರದ ಸಾಲುಗಳನ್ನು ಮಾಡಿಕೊಂಡು ಪ್ರತಿ ಸಾಲಿನಲ್ಲಿ 1 ಗಿಡದಿಂದ ಮತ್ತೊಂದು ಗಿಡಕ್ಕೆ 1 ಅಡಿ ಅಂತರ ಇರುವಂತೆ 2-3 ಬೀಜಗಳನ್ನ 1 ಅಂಗುಲಕ್ಕಿಂತ ಹೆಚ್ಚಿನ ಆಳಕ್ಕೆ ಬೀಳದಂತೆ ಬಿತ್ತನೆಯನ್ನ ಮಾಡಬೇಕು. ಬೀಜ ಬಿತ್ತಿದ 15-20 ದಿವಸಗಳಲ್ಲಿ ಪ್ರತಿ ಸಾಲಿನಲ್ಲಿ 1 ಅಡಿ ಅಂತರದಲ್ಲಿ ಗುಣಿಗೆ 1 ಒಂದು ಸದೃಢವಾದ ಸಸಿಯನ್ನ ಮಾತ್ರ ಉಳಿಸಿ ಮಿಕ್ಕ ಸಸಿಗಳನ್ನ ತೆಗೆದುಹಾಕಬೇಕು. ಬಿತ್ತನೆಯಾದ ಸುಮಾರು 30-40 ದಿನಗಳ ಒಳಗಾಗಿ ಮಧ್ಯಂತರ ಬೇಸಾಯವನ್ನ ಮಾಡಿ ಸಸಿಗಳಿಗೆ ಮಣ್ಣು ಏರ್ಹಾಕಬೇಕಾಗುತ್ತೆ. ಇದರಿಂದ ಗಿಡಗಳು ಮುಂದೆ ತೆನೆಗಳ ಭಾರದಿಂದ ನೆಲಕ್ಕೆ ಬೀಳುವುದನ್ನು ತಪ್ಪಿಸಬಹುದು. ಕಪ್ಪು ಮಣ್ಣಿನಲ್ಲಿ 15-20 ದಿನಗಳಿಗೆ ಒಮ್ಮೆ ಮತ್ತು ಕೆಂಪು ಮಣ್ಣಿನಲ್ಲಿ 8-10 ದಿನಗಳಿಗೆ ಒಮ್ಮೆ ನೀರನ್ನು ಕೊಡಬೇಕಾಗುತ್ತೆ. ಹೆಚ್ಚಿನ ಇಳುವರಿ ಪಡೆಯಲು ಬೆಳೆಯ ಮುಖ್ಯ ಹಂತಗಳಾದಂತಹ ಮೊಗ್ಗು ಹೂವು ಹಾಗೇನೆ ಕಾಳು ಕಟ್ಟುವ ಸಮಯದಲ್ಲಿ ನೀರಿನ ಅಭಾವ ಆಗದಂತೆ ನೋಡಿಕೊಳ್ಬೇಕು. ಸೂರ್ಯಕಾಂತಿ ಬೇಸಾಯದಲ್ಲಿ ಬೆಳೆಗಳ ಪರಿವರ್ತನೆ ಬಹಳ ಮುಖ್ಯ. ಆದ್ದರಿಂದ ದ್ವಿದಳ ಧಾನ್ಯದ ಬೆಳೆಗಳ ಜೊತೆಗೆ ಬೆಳೆ ಪರಿವರ್ತನೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದರ ಜೊತೆಗೆ ಸೂರ್ಯಕಾಂತಿಯ ಬೆಳೆಗೆ ತಗಲುವ ರೋಗ ಹಾಗೂ ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು. ಎಲೆಗಳ ತಳಭಾಗದಲ್ಲಿ ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುವ ಬಿಹಾರದ ಕಂಬಳಿ ಹುಳು ಮತ್ತು ತಂಬಾಕಿನ ಕತ್ತರಿ ಹುಳುಗಳ ಮೊಟ್ಟೆ ಹಾಗೂ ಮರಿ ಹುಳುಗಳನ್ನು ಎಲೆ ಸಮೇತ ಕಿತ್ತು ನಾಶ ಮಾಡಬೇಕು. ಈ ರೀತಿ ಮಾಡುವುದರಿಂದ ಕೀಟಗಳ ಹರಡುವಿಕೆಯನ್ನು ನಿಯಂತ್ರಿಸಬಹುದು. ಇನ್ನು ನೆಲಗಡಲೆ ಬೆಳೆಯಲ್ಲಿ ಉತ್ತಮವಾದಂತಹ ಇಳುವರಿಯನ್ನ ಪಡಿಬೇಕು ಅನ್ನೋದಾದ್ರೆ ಬಿತ್ತನೆ ಬೀಜದ ಆಯ್ಕೆ ಬಹಳ ಮುಖ್ಯ. ಇನ್ನು ಪೋಷಕಾಂಶಗಳ ಪೂರೈಕೆ, ಅಂತರ ಬೇಸಾಯ, ನೀರು ನಿರ್ವಹಣೆ ಹೇಗೆ ಮುಖ್ಯವೋ ಹಾಗೆ ಬೆಳೆಗೆ ತಗಲುವ ಪೀಡೆ ನಿರ್ವಹಣಾ ಕ್ರಮವೂ ಅಷ್ಟೇ ಪ್ರಮುಖವಾದ ಅಂಶವಾಗಿದೆ. ಇದರಲ್ಲಿ ಎಲೆ ಸುರುಳಿ ಹುಳು ನೆಲಗಡಲೆ ಬೆಳೆಯಲ್ಲಿ ಬಾಧಿಸುವ ಕೀಟಗಳಲ್ಲಿ ಸುರುಳಿ ಅಂದ್ರೆ ಪೂಚಿ ಹುಳು ಮುಖ್ಯವಾದ ಹಾನಿಕಾರಕ ಕೀಟವಾಗಿರುತ್ತೆ. ಪ್ರೌಢಾವಸ್ಥೆಯಲ್ಲಿರುವ ಚಿಟ್ಟೆಯು ಎರಡನೇ ವಾರದ ಬೆಳೆಯಲ್ಲಿ ಪ್ರತಿ ಎಲೆಗೆ ಒಂದರಂತೆ ಮೊಟ್ಟೆಯನ್ನ ಇಡುತ್ತಾ ಹೋಗುತ್ತೆ. ಮೊಟ್ಟೆ ಒಡೆದು ಹೊರಬಂದ ಮರಿ ಹುಳು ಎಳೆ ಎಲೆಯ ಒಳಪದರಿನಲ್ಲಿ ಹಸಿರು ಭಾಗವನ್ನ ಕೆರೆದು ತಿನ್ನುತ್ತಾ ಹುಳು ಬಲಿತಂತೆ ಎರಡು ಮೂರು ಎಲೆಗಳನ್ನು ಸೇರಿಸಿ ಒಳಗಿದ್ದು ಕೆರೆದು ತಿನ್ನುತ್ತಾ ಹಸಿರು ಭಾಗ ನಷ್ಟವನ್ನು ಉಂಟುಮಾಡುತ್ತೆ. ಇದರಿಂದ ಎಲೆಗಳು ಒಣಗಿದಂತಾಗಿ ಕೆಂಪು ಬಣ್ಣಕ್ಕೆ ತಿರುಗಿ ದೂರದಿಂದ ನೋಡಿದಾಗ ಸುಟ್ಟಂತ ಕಾಣುತ್ತೆ. ಇದರ ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 1.5 ಮಿಲಿಲೀಟರ್ ಮಾನೋಕ್ರೋಟೋಫಾಸ್ 36 SL ಅಥವಾ 2 ಮಿಲಿಲೀಟರ್ ವಿನಾಲ್ಫಾಸ್ ಇಲ್ಲವೇ 2 ಮಿಲಿಲೀಟರ್ ಫಸಲೋನ್ ಇದನ್ನ ಸಿಂಪರಣೆಯನ್ನ ಮಾಡಬೇಕಾಗುತ್ತೆ. ಸಸ್ಯ ಏನು? ಎಲೆಗಳಿಂದ ರಸ ಹೀರುವುದರಿಂದ ಎಲೆಗಳು ಮುದುಡಿಕೊಂಡು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಎಲೆಗಳ ಕೆಳಭಾಗದಲ್ಲಿ ಕಪ್ಪು ಬೂಸ್ಟ್ ಬೆಳೆದಿರುವುದನ್ನ ಗಮನಿಸಬಹುದು. ಇದರ ಹತೋಟಿಗೆ 1.7 ಮಿಲಿಲೀಟರ್ ಡೈಮಿಥಿಯೋಟ್ 30 EC ಇದನ್ನ 1 ಲೀಟರ್ ನೀರಿನಲ್ಲಿ ಬೆರೆಸಿ ಬೆಳೆಗಳಿಗೆ ಸಿಂಪರಣೆಯನ್ನ ಮಾಡಬಹುದು. ಕತ್ತು ಕೊಳೆ ರೋಗ ಗಿಡದ ಕತ್ತಿನ ಭಾಗ ಕಪ್ಪಾಗಿ ಗಿಡಗಳಲ್ಲಿ ಸಾಯುವ ಚಿಹ್ನೆ ಕಾಣಿಸಿಕೊಂಡಾಗ 2 ಗ್ರಾಂ ಕಾರ್ಬನ್ ಡೈಸಿಮ್ ಇಲ್ಲವೇ 2 ಗ್ರಾಂ ಕ್ಯಾಪ್ಟಾನ್ ಇದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಟಿಕ್ಕ ರೋಗ ಇಲ್ಲವೇ ಎಲೆ ಚುಕ್ಕೆ ರೋಗ ಈ ರೋಗ ತಗುಲಿದ ಗಿಡಗಳಲ್ಲಿ ಹಳದಿಯ ಪ್ರಭಾವಳಿ ಇರುವ ಗೋಳಾಕಾರದ ಕಪ್ಪು ಚುಕ್ಕೆಗಳು ಎಲೆಗಳ ಮೇಲ್ಭಾಗದಲ್ಲಿ ಕಾಣಿಸಬಹುದು. ಹತೋಟಿಗಾಗಿ 1 ಗ್ರಾಂ ಕಾರ್ಬನ್ ಡೈಸಿಮ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ತುಕ್ಕು ರೋಗ ಕಂದು ಚುಕ್ಕೆಗಳು ಎಲೆಗಳ ಕೆಳಗೆ ಕಾಣಿಸಿಕೊಂಡು ನಂತರ ಎಲೆಗಳು ಒಣಗುತ್ತವೆ. ಇದರ ಹತೋಟಿಗೆ 0.5 ಮಿಲಿಲೀಟರ್ ಕಾರ್ಬಾಕ್ಸಿನ್ ಇದನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ನೆಕ್ರೋಸಿಸ್ ನಂಜು ರೋಗ ಮೊದಲಿಗೆ ಬೆಳೆಯುವ ಕುಡಿಯು ಎರಡು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದ ನಂತರ ಗಿಡದ ಬೆಳವಣಿಗೆಯಲ್ಲಿ ಕುಂಠಿತವಾಗಿ ಕಾಯಿ ಕಟ್ಟೋದಿಲ್ಲ. ಇದರ ಹತೋಟಿಗಾಗಿ ರೋಗ ಬಂದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಇಲ್ಲವೇ 1.7 ಮಿಲಿಲೀಟರ್ ಡೈಮಿಥಿಯೋಟ್ 30 EC ಇಲ್ಲವೇ 0.5 ಮಿಲಿಲೀಟರ್ ಫಾಸ್ಫಾಮಿಡಾನ್ 85 EC ಇದನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 40-60 ದಿನದ ಬೆಳೆಗೆ ಸಿಂಪರಣೆಯನ್ನ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಇಲ್ಲವೇ ರೈತ ಸಹಾಯವಾಣಿಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ರೈತ ಬಾಂಧವರೇ, ಸೂರ್ಯಕಾಂತಿ ಮತ್ತು ನೆಲಗಡಲೆ ಬೇಸಾಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಗಮನಿಸಿದ್ರಲ್ಲ, ಬನ್ನಿ ಈಗ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಕಾರ್ಯಾಲಯದ ಒಂದು ಪ್ರಕಟಣೆ ಇದೆ, ಗಮನಿಸೋಣ. ಹಾಸನ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಸುಕಿನ ಜೋಳದ ಬಿತ್ತನೆ ಪ್ರಾರಂಭವಾಗಿದೆ. ಮುಸುಕಿನ ಜೋಳವು ಜಿಲ್ಲೆಯ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಹೆಚ್ಚಿನ ರೈತರು ಬೆಳೆಯನ್ನ ಬೆಳೀತಾ ಇರ್ತಾರೆ. ಬಿತ್ತನೆ ಮಾಡಿದ 20-35 ದಿನಗಳವರೆಗೂ ಲದ್ದಿ ಹುಳು ಇಲ್ಲವೇ ಸೈನಿಕ ಹುಳು ಎಂಬ ಹೆಸರಿನಿಂದ ಕರೆಯಲ್ಪಡುವ ಹುಳುವಿನ ಬಾಧೆಯು ಕಳೆದ ಸಾಲಿನಲ್ಲಿ ಕಂಡುಬಂದಿದ್ದು ಸದರಿ ಸಾಲಿನಲ್ಲಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯವಾಗಿದೆ. ರೈತರು ಬಿತ್ತನೆಗೆ ಮೊದಲು ಆಳವಾದ ಉಳುಮೆ ಮಾಡಿಕೊಂಡು ಸಕಾಲದಲ್ಲಿ ಬಿತ್ತನೆಯನ್ನು ಮಾಡಬೇಕು. ನೀವು ಬಿತ್ತನೆಗೆ ಮುಂಚೆ ಬೀಜೋಪಚಾರವನ್ನ ಮಾಡುವುದರಿಂದ 21 ದಿನದವರೆಗೆ ಬೆಳೆಯನ್ನ ಕೀಟದ ಹಾವಳಿಯಿಂದ ರಕ್ಷಿಸಬಹುದು. ಬಿತ್ತನೆ ಮಾಡುವಾಗ 2 ಅಡಿ ಅಗಲದ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರವನ್ನ ಕಾಯ್ದುಕೊಳ್ಳುವುದು ಉತ್ತಮ. 8-10 ಸಾಲುಗಳ ಅಂತರದಲ್ಲಿ 2 ಸಾಲು ದ್ವಿದಳ ಧಾನ್ಯಗಳಾದ ತೊಗರಿ, ಅಲಸಂದೆ, ಹೆಸರು ಈ ಬೆಳೆಗಳನ್ನ ಮಿಶ್ರ ಬೆಳೆಯಾಗಿ ಬಿತ್ತನೆಯನ್ನ ಮಾಡಬೇಕು. ದ್ವಿದಳ ಧಾನ್ಯಗಳು ವಾತಾವರಣದ ಸಾರಜನಕ ಸ್ಥಿರೀಕರಣ ಮಾಡುವುದರ ಮುಖಾಂತರ ಮುಸುಕಿನ ಜೋಳದ ಬೆಳೆಗೆ ಸಾರಜನಕವನ್ನು ಒದಗಿಸುತ್ತವೆ. ಅದಲ್ಲದೆ ಎಲೆಗಳಿಂದ ಮಣ್ಣಿನ ಸಾವಯವ ಅಂಶವು ಹೆಚ್ಚಿಸುವುದರ ಮುಖಾಂತರ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಹಾಗೇನೆ ಮಣ್ಣು ನೀರು ಹಿಡಿದಿಡುವ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುತ್ತೆ. ತೊಗರಿ ಬೆಳೆಯು ಆಳವಾದ ಬೇರನ್ನ ಹೊಂದಿರುವುದರಿಂದ 2 ಅಡಿ ಆಳದಿಂದ ಪೋಷಕಾಂಶಗಳನ್ನ ಹೀರಿಕೊಳ್ಳುವುದರ ಮುಖಾಂತರ ಹೆಚ್ಚಿನ ಖರ್ಚಿಲ್ಲದೆ ರೈತರಿಗೆ ಆದಾಯ ಬರುತ್ತೆ. ರೈತರು ಮುಖ್ಯ ಬೆಳೆಯಾಗಿ ಮುಸುಕಿನ ಜೋಳ ಇಳುವರಿ ಪಡೆಯುವುದರಲ್ಲಿ ವೈಫಲ್ಯವಾದರೆ ದ್ವಿದಳ ಧಾನ್ಯಗಳಿಂದ ಲಾಭವನ್ನ ಪಡ್ಕೊಳ್ಬಹುದು. ಈ ಬೇಸಾಯ ಪದ್ಧತಿಗಳನ್ನು ಅನುಸರಿಸುವುದರಿಂದ ಸೈನಿಕ ಹುಳುವಿನ ಬಾಧೆಯನ್ನ ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡುವುದರಲ್ಲಿ ಉಪಯೋಗವಾಗುತ್ತೆ. ಬಿತ್ತನೆ ಹಾಗೂ ರಸಗೊಬ್ಬರ ಸಂಯುಕ್ತ ಕೂರಿಗೆ ಮುಖಾಂತರ ಬಿತ್ತನೆಯನ್ನು ಕೈಗೊಂಡಲ್ಲಿ ತಕ್ಕ ಮಟ್ಟಿಗೆ ಖರ್ಚನ್ನು ಕಡಿಮೆ ಮಾಡಬಹುದು. ಇದು ಮುಂಗಾರು ಹಂಗಾಮಿಗೆ ತಯಾರಿ ಸಮಯವಾಗಿದ್ದು ಕೃಷಿ ಇಲಾಖೆಯಿಂದ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ವಿವಿಧ ಕಾಮಗಾರಿಗಳನ್ನು ನಿರ್ಮಾಣ ಮಾಡಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿರುತ್ತೆ. ಈ ಸಂದರ್ಭದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ನರೇಗಾ ಯೋಜನೆಯ ಅಡಿಯಲ್ಲಿ ಕಂದಕ ಬದು ಅಂತಂದ್ರೆ ಟ್ರಂಚ್ ಕಮ್ ಬಂಡ್, ಕೃಷಿ ಹೊಂಡಗಳು, ಅರಣ್ಯೀಕರಣ ಹಾಗೂ ತೋಟಗಾರಿಕೆ ಸಸಿ ನೆಡಲು ಗುಂಡಿ ನಿರ್ಮಾಣ ಇತ್ಯಾದಿ ಕಾಮಗಾರಿಗಳನ್ನ ಮಾಡಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕಚೇರಿಯ ಅಧಿಕಾರಿಗಳನ್ನಾಗಲಿ ಇಲ್ಲವೇ ಹಾಸನ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಾರ್ಯಾಲಯವನ್ನ ಸಂಪರ್ಕಿಸುವಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ರೈತ ಬಂಧುವರೇ, ಇದುವರೆಗೆ ಮುಸುಕಿನ ಜೋಳದ ಬಿತ್ತನೆ ಕುರಿತಂತೆ ಮಾಹಿತಿಯನ್ನ ಕೇಳಿದಿರಿ. ಇದು ಇಂದಿನ ಕೃಷಿ ಲೋಕ. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಇದು ಮುಂದಿನ ಕಿಸಾನ್ ವಾಣಿ. ನಾಳಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಚಿನ್ನದ ಗೆಡ್ಡೆ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾಸನದ ಗ್ರೀನ್ ಇನೋವೇಷನ್ ಸೆಂಟರ್. ಇದರಲ್ಲಿ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಇದರ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತು ಸಂವಾದ ಬಿತ್ತರವಾಗಲಿದೆ. ಭಾಗವಹಿಸುತ್ತಾರೆ ಬೇಸಾಯ ತಜ್ಞರಾದ ಎಂಟಿ ಸಿದ್ದೇಶ್ ಹಾಗೂ ಹಾಸನ ತಾಲೂಕು ನಿಟ್ಟೂರಿನ ಎಚ್ಎಸ್ ಲಾವಣ್ಯ ಅವರು. ನಾಳೆ ಮತ್ತೆ ಭೇಟಿಯಾಗೋಣ. ರೈತ ಬಂಧುವರೇ, ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದು ಇಂದಿನ ಕಿಸಾನ್ ವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ FM 102.2 MHz ಗಳಲ್ಲಿ ಮೂಡಿಬಂದಿತು.